ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನೇಮಕ, ಕೆಸಿ ವೇಣುಗೋಪಾಲ್. ಶನಿವಾರ ಹೊಸ ಸರ್ಕಾರದ ಸಚಿವರ ಪ್ರಮಾಣ ವಚನ. ರಾಜ್ಯಾದ್ಯಂತ ಇದೇ 20-21ರಂದು ಸಿಇಟಿ ಪರೀಕ್ಷೆ, ಜಿಲ್ಲಾಡಳಿತ ಸಜ್ಜು. ಕೆಲವು ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50.43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಕೆಜಿ ಸತ್ಯಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎಸ್ಎಸ್ಸಿ ಹೇಮಕುಮಾರ್, ಕೃಷಿ ಲೋಕ ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಪರಿಸರ ಗೀತೆಯನ್ನು ಕೇಳಬಹುದು. ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ವಾಣಿಜ್ಯ ಜಾಹೀರಾತುಗಳು. उत्पादन में आत्मनिर्भर होने के साथ साथ फसल की कटाई के उपरांत उपज की हानि को रोकने, ग्रामीण क्षेत्रों में रोजगार सृजन करने और बीज से बाजार तक के विजन को मजबूती देने के उद्देश्य से एक वर्ष पूर्व माननीय प्रधानमंत्री श्री नरेंद्र मोदी जी ने एक महत्वाकांक्षी केंद्रीय योजना एग्रीकल्चर इंफ्रास्ट्रक्चर फंड की शुरुआत की. इस आधुनिक इंफ्रास्ट्रक्चर से कृषि आधारित उद्योग लगाने में एक बहुत बड़ा बदलाव आएगा और बहुत बड़ी गति आएगी. साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है. एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. राजस्थान के लाभार्थी श्री दिनेश भट्टर ने जीरे की प्रोसेसिंग यूनिट लगाकर आसपास के ग्रामीणों को आत्मनिर्भरता प्रदान की है. महाराष्ट्र के लाभार्थी श्री अनूप कुमार मोहता ने वेयरहाउस बनाकर अन्न भंडारण को सुनिश्चित किया है. आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದಲ್ಲಿ ಸಮಗ್ರ ಕೃಷಿ ನಡೆಸುತ್ತಿರುವ ಕೆಜಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೆಜಿ ಸತ್ಯಮೂರ್ತಿ ಅವರು. ಕೆಜಿ ಸತ್ಯಮೂರ್ತಿ ಅವರು ತಮಗಿರ್ತಕ್ಕಂಥ 4 ಎಕರೆ ಜಮೀನಿನಲ್ಲಿ ಯಶಸ್ವಿಯಾಗಿ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರೊಂದು ವಿಶೇಷ ಪ್ರತಿಭೆ. ಉತ್ತಮ ಗಾಯಕರು. ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಯಾವುದೇ ಸಭೆ ಸಮಾರಂಭಗಳಾದರೆ ಪ್ರಾರ್ಥನೆಗಿರ್ಬೋದು ಅಥವಾ ಬೇರೆ ಯಾವುದೇ ಹಾಡುಗಳಿಗಿರ್ಬೋದು ಸತ್ಯಮೂರ್ತಿ ಅವ್ರನ್ನ ಆಹ್ವಾನಿಸಿ ಅವರಿಂದ ಒಂದು ಹಾಡು ಕೇಳಿದ್ರೇ ಹಳ್ಳಿಗರಿಗೆ ಒಂದು ಸಂತೋಷ ಅಂತ ಹೇಳ್ಬೋದು. ಇಂತಹ ಸತ್ಯಮೂರ್ತಿಯವರು ಇಂದು ನಮ್ಮೊಂದಿಗಿದ್ದಾರೆ. ಅವರ ಕೃಷಿ ಜೀವನದ ಅನುಭವಗಳನ್ನ ಮಾತಾಡ್ಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸತ್ಯಮೂರ್ತಿ ಅವರೇ. ನಮಸ್ಕಾರ. ಸತ್ಯಮೂರ್ತಿ ಅವರೇ, ನಿಮ್ಮ ಕೃಷಿ ಅನುಭವವನ್ನ ಕೇಳೋದಕ್ಕೆ ಮುಂಚೆ ನಮಗೆ ನಿಮ್ಮ ಒಂದು ಹಾಡಿನ ಮೂಲಕನೇ ಈ ನಮ್ಮ ಮಾತುಕತೆಯನ್ನ ಪ್ರಾರಂಭ ಮಾಡೋಣ ಅಂತ ಒಂದು ಹಾಡನ್ನ ಹಾಡಿ ಆ ನಂತರ ನಾವು ನಿಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾತನಾಡೋಣ. ಯಾವ್ದು ಹಾಡು ಹಾಡ್ತೀರಿ? ದೇಶಭಕ್ತಿ ಗೀತೆ ಹಾಡ್ತೀನಿ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ, ರಣಕ ಹಳೆಯ ಓಂಕಾರದ ಸದ್ದು ಮೆರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ, ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ, ರಣಕ ಹಳೆಯ ಓಂಕಾರದ ಸದ್ದು ಮೊರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ, ದೃಶ್ಯ ಮೆರೆದಿದೆ. ಭವಿಷ್ಯ ಯಾವ್ದಾದ್ರು ರೈತರಿಗೆ ಸಂಬಂಧಪಟ್ಟಂತ ರೈತ ಗೀತೆಗಳನ್ನ ಯಾವ್ದಾದ್ರು ಹಾಡ್ಬೋದು ಅಂತ ಅನ್ಕೊಂಡೆ, ಭಕ್ತಿ ಗೀತೆಗಳನ್ನ ಹಾಡ್ಬೋದು ದೇವ್ರ ಮೇಲೆ ಅನ್ಕೊಂಡೆ, ಯಾಕೆ ದೇಶಭಕ್ತಿ ಗೀತೆಯನ್ನ ಅದರಲ್ಲೂ ಸೈನಿಕರ ಬಗ್ಗೆ ಹಾಡಾಡಿದ್ರಿ? ನೋಡಿ ಸರ್, ನಾವು ನಮ್ಮ ರಕ್ಷಣೆಗೋಸ್ಕರ ನಾವು ಭೂಮಿಯಲ್ಲಿ ದುಡಿದು ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತೀವಿ. ಅದೇ ದೇಶ ಸೇವೆಗೆ ಮುಡಿಭಾಗಿರುವಂಥ ಯೋಧರು ತಮ್ಮ ಕಷ್ಟ ನಷ್ಟಗಳನ್ನ ಯೋಗಿಸದೆ ತಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆ ಮಾಡದೇ ಒಂದು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಡುವಂಥ ಒಂದು ಯೋಧರ ಒಂದು ನೆನಪಿಗೋಸ್ಕರ ಈ ಭಕ್ತಿಗೀತೆ ಹಾಡಿದೆ ಸರ್. ಎಲ್ಲರಿಗೂ ಕೂಡ ಈ ರೀತಿಯ ದೇಶಪ್ರೇಮ ನಾಡಪ್ರೇಮ ಇರಬೇಕಾದದ್ದೇ. ಈಗ ನಿಮ್ಮ ಕೃಷಿ ವಿಚಾರಗಳನ್ನ ನಾವು ಮಾತನಾಡೋಣ. ಎಷ್ಟು ವರ್ಷಗಳಿಂದ ನೀವು ಈ ಕೃಷಿಯನ್ನು ಮಾಡ್ತಾ ಇದ್ದೀರಿ ಸತ್ಯಮೂರ್ತಿ ಅವರೇ? ನಮ್ಮ ತಂದೆ ಒಬ್ಬ ಸರ್ಕಾರಿ ಅಧಿಕಾರಿ, ಆದರೂ ನಮಗೆ ಒಂದು 10-15 ಎಕರೆ ಜಮೀನಿತ್ತು. ನಮ್ಮ ತಂದೆ ಭಾವನೆ ಏನು ಅಂದರೆ, ನಾನು ಸರ್ಕಾರಿ ನೌಕರ ಆದರೂ ಒಬ್ಬ ಮಣ್ಣಿನ ಮಗನಾಗಿ ಈ ಭೂಮಿ ತಾಯಿಯ ಸೇವೆ ಮಾಡಬೇಕು ಅಂತ ಭಾಳ ಮನಸ್ಸಲ್ಲಿತ್ತು. ಎಷ್ಟೇ ಕಷ್ಟ ನಷ್ಟ ಆದರೂ ಹಣನ ಚಿಂತೆ ಇಲ್ಲದಂಗೆ ಖರ್ಚು ಮಾಡೋರು, ಯಾಕೆಂದರೆ ನನಗೆ ಸರ್ಕಾರಿ ಕೆಲಸದಲ್ಲಿ ಬರ್ತದೆ, ಆದರೆ ಈ ಭೂಮಿ ತಾಯಿ ಸೇವೆ ಮಾಡುವಂಥ ಒಂದು ಅನುಕೂಲ ನನಗೆ ಭಗವಂತ ಕೊಟ್ಟವನೇ ಅಂದ್ಬಿಟ್ಟು ಭೂಮಿಗಾಗಿ ತಮ್ಮ ತನು ಮನ ಧನಗಳನ್ನ ಅರ್ಪಿಸ್ತಿದ್ರು ಸರ್. ನಿಮ್ಮ ತಂದೆ ಹೆಸರೇನು? ಕೆ ಎನ್ ಗೌಡಯ್ಯ ನಳರಯ್ಯಪ್ಪ ಅಂತ ಅನ್ಸ್ತಾರೆ. ಈಗ ನಿಮ್ಮ ತಂದೆಯವರು ಸರ್ಕಾರಿ ಅಧಿಕಾರಿಯಾಗಿ ಇದ್ರು, ಈಗ ಸರ್ಕಾರಿ ಅಧಿಕಾರಿಗಳಾಗಿಲ್ದದೆ ರೈತರಾಗಿರೋರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಹುದ್ದೆಗೆ ಸೇರಿಸ್ಬೇಕು ಅಂತ ಆಸೆ ಪಡ್ತಾರೆ. ಆ ರೀತಿಯಾಗಿರುವಂತಹ ಒಂದು ಆ ದಿನದ ಕಾಲಗಳಲ್ಲೇ ನೀವು ರೈತರಾಗಬೇಕು ಅಂತ ಅಪೇಕ್ಷೆ ಪಟ್ರ ಅಥವಾ ನಿಮ್ಮ ಆಯ್ಕೆ ಆಗಿತ್ತಾ ಇದು? ನಮ್ಮ ತಂದೆ ಸರ್ಕಾರಿ ನೌಕರಿಗೆ ಯಾವತ್ತೂ ನನ್ನ ಮಗನ ಸೇರಿಸಬೇಕು ಅಂತ ಇಚ್ಛೆ ಪಡಲೇ ಇಲ್ಲ ಸರ್. ಏಕೆ ಅಂತಂದರೆ ಅವರಿಗೆ ಸರ್ಕಾರಿ ಕೆಲಸದಲ್ಲಿ ಆಯ್ತಿದ್ದ ಒಂದು ಕೈ ಅನುಭವಗಳು ನನ್ನ ಮಗಂಗೆ ಬೇಡ, ಸ್ವತಂತ್ರವಾಗಿ ಒಂದು 4 ಜನಕ್ಕೆ ಅನ್ನ ನೀಡುವಂಥ ಶಕ್ತಿ ನನ್ನ ಮಗಂಗೆ ಬರಬೇಕು, ನಾ ಅವನ್ನ ಭೂಮಿ ತಾಯಿಗೆ ನೇಮಿಸಿದ್ರೆ ಆ ಭೂಮಿ ತಾಯಿಯಿಂದ ಅವನು ಒಂದು 4 ಜನಕ್ಕೆ ಅನ್ನ ಕೊಟ್ಟು ಒಂದು ಒಳ್ಳೆ ಗೌರವವನ್ನು ಪಡಿಬೇಕು ಅನ್ನೋದು ನಮ್ಮ ತಂದೆ ಆಸೆಯಾಗಿತ್ತು. ನಿಮ್ಮ ತಂದೆಯವರು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಜಮೀನುಗಳನ್ನ ಹೊಂದಿದ್ರ? ಎಷ್ಟು ಎಕರೆ ಹೊಂದಿದ್ರು? ನಮಗೆ ಪಿತ್ರಾರ್ಜಿತ ಆಸ್ತಿ ಒಂದು 3-4 ಎಕರೆ, ನಮ್ಮ ತಂದೆ ಸರ್ಕಾರಿ ಕೆಲಸಕ್ಕೆ ಹೋದ್ಮೇಲೆ 8-10 ಎಕರೆ ಜಮೀನ ತಗೊಂಡಿದ್ರು ಸರ್. ಅಂದರೆ ಒಟ್ಟಾರೆ ಎಷ್ಟು ಜನ ಮಕ್ಕಳು ಮತ್ತು ಇವಾಗ ಅದರಲ್ಲಿ ನಿಮಗೆ ಎಷ್ಟು ಪಾಲು ಬಂದಿದೆ? ನಮಗೆ ನಮ್ಮ ಚಿಕ್ಕಪ್ಪತಿಯರಿಗೆಲ್ಲ ನಮ್ಮ ತಂದೆಯೆಲ್ಲ ಹಂಚಿಕೊಟ್ಟು ಅವರಿಗೆ ಹೆಚ್ಚಿನ ಪಾಲು ಕೊಟ್ಟು ನಮ್ಮ ತಂದೆ ನಮಗೆ ಒಂದು 8 ಎಕರೆ ಜಮೀನು ಮಾತ್ರ ಮುಡಿಕೊಂಡಿದ್ರು, ಮಿಕ್ಕಿದ 8 ಎಕರೆ ನಮ್ಮ ಚಿಕ್ಕಪ್ಪತಿಯರಿಗೆ ಕೊಟ್ಟಿದ್ರು. ನಮಗೆ ಅಣ್ಣ ತಮ್ಮದಿರಿಬ್ಬರು ಸರ್, KG ಭುವನೇಶ್ವರ ಅಂತ ಒಬ್ಬ, KG ಸತ್ಯಮೂರ್ತಿ ಅಂತ ನಾನು, ನಮ್ಮಿಬ್ಬರು 4-4 ಎಕರೆ ಹಂಚ್ಕೊಂಡಿದ್ವಿ ಸರ್. ನಿಮ್ಮ ತಮ್ಮನೂ ಕೂಡ ಕೃಷಿಯನ್ನು ನಡೆಸ್ತಾ ಇದ್ದಾರಾ ಇಲ್ಲ ಯಾವ್ದಾದ್ರು ಬೇರೆ ಉದ್ಯೋಗ ವ್ಯವಹಾರಗಳು ನಡೆಸ್ತಾ ಇದ್ದಾರಾ? ಕೃಷಿ ಭೂಮಿ ಇದೆ ಸರ್, ಆದರೆ ಅವರು ಈ ಸರ್ಕಾರಿ ಕೆಲಸದಲ್ಲಿದ್ದಾರೆ. ಆ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ನಾನು 2 ಕಡೆ 2 ದೋಣಿ ಮೇಲೆ ಕಾಲಿಟ್ಟು ನಡೆಯೋಕ್ಕಾಗಿಲ್ಲ ಅಂದ್ಬಿಟ್ಟು ಲೀಸಿಗೆ ಬೇರೆಯವ್ರಿಗೆ ರೈತರಿಗೆ ಕೊಟ್ಬಿಟ್ಟು ವ್ಯವಸಾಯ ಮಾಡಿಸ್ತಾ ಇದ್ದಾರೆ ಸರ್. ಇರಲಿ, ಈಗ ಕೃಷಿ ನಡೆಸ್ತಾ ಇರತಕ್ಕಂಥವರು ನೀವು, ನಿಮ್ಮ ತಂದೆ ಏನೋ ನನ್ನ ಮಗ ಸರ್ಕಾರಿ ಹುದ್ದೆಗೆ ಹೋಗೋದು ಬೇಡ ಅಂತ ಅಪೇಕ್ಷೆ ಪಡಲಿಲ್ಲ ಅಂತ ಹೇಳಿದ್ರೆ, ನಿಮಗೆ ಆವತ್ತಿನ ಕಾಲದಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಇರಲಿಲ್ವಾ? ಮತ್ತು ಏನು ವಿದ್ಯಾಭ್ಯಾಸಗಳನ್ನು ಮಾಡಿದ್ದೀರಿ ನೀವು? ಸರ್, ನಾನು BA ಗಂಟ ಓದಿದ್ದೀನಿ ಸರ್, ಆದರೂ ನನಗೆ ಭೂಮಿ ಒಲವು ಜಾಸ್ತಿ ಇತ್ತು, ಅದರಿಂದ ಭೂಮಿ ತಾಯಿನ ನೆಚ್ಚಿಕೊಂಡು ಭೂಮಿಲೇ ನಾನು ಜೀವನ ನಡೆಸ್ತಾ ಇದ್ದೀನಿ ಸರ್. ಪ್ರಯತ್ನ ಪಟ್ರ ಯಾವ್ದಾದ್ರು ಬೇರೆ ಉದ್ಯೋಗ ಗಳಿಸ್ಬೇಕು ಅಂತ? ಸರ್ಕಾರಿ ಕೆಲಸಕ್ಕೆ ಆಸೆ ಪಟ್ಟೋ ಸರ್, ಆದರೆ ಭೂಮಿ ತಾಯಿ ನಮ್ಮನ್ನು ಸರ್ಕಾರಿ ಕೆಲಸಕ್ಕೆ ಹೋಗೋಕ್ಕೆ ಅವಕಾಶ ಕೊಡಲಿಲ್ಲ. ಈಗ 4 ಎಕರೆ ಪ್ರದೇಶಗಳಲ್ಲಿ ಕೃಷಿ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಮೊದಲು ವಿದ್ಯಾಭ್ಯಾಸ ಆದಮೇಲೆ ಶುರು ಮಾಡಿದಾಗಿಂದ ಏನೇನೆಲ್ಲ ಬೆಳೆಗಳನ್ನ ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ಬೆಳೀತಾ ಬರ್ತಾ ಇದ್ದೀರಿ? ಸರ್, ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಉತ್ತಮವಾದ ಬೆಳೆ ತಂಬಾಕು. ಅದ ಬಿಟ್ರೆ ಜೋಳ ನಮ್ಮ ಪಿರಿಯಾಪಟ್ಟಣದಲ್ಲಿ ಅತಿ ಹೆಚ್ಚು ಬೆಳೆಯುವಂಥದ್ದು. ಮತ್ತೆ ರಾಗಿ, ಹೊರ ರಾಜ್ಯಗಳಿಗೆ ಹೊರ ಜಿಲ್ಲೆಗಳಿಗೆ ಹೋಗುವಂಥ ಜೋಳ ಮತ್ತು ರಾಗಿ ಬೆಳೆಯೋದು ನಮ್ಮ ಪಿರಿಯಾಪಟ್ಟಣ. ಮತ್ತು ದಿನಸಿ, ತಡ್ನಿ, ಅವರೆ, ಹುರುಳಿ ಇಂಥ ಪದಾರ್ಥಗಳನ್ನೆಲ್ಲ ನಮ್ಮ ಪಿರಿಯಾಪಟ್ಟಣ ತಾಲೂಕು ಬೆಳೀತಾರೆ. ಆ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ ಸರ್. ಮುಂಚೆ ತಂಬಾಕು ಬೆಳೀತಾ ಇದೆ ಅಂತ ಹೇಳಿದ್ರಿ, ಇದು ಹೆಚ್ಚಾಗಿ ತಂಬಾಕು ಪ್ರದೇಶ ಅಂತಾನೆ ಹೇಳಬೇಕು. ಈ ಹುಣಸೂರಿನ ಅದೇ ಮಲೆನಾಡು ಪ್ರದೇಶವೋ ಇದೆಯಲ್ಲ, ಇದು ಸಂಪೂರ್ಣವಾಗಿ ತಂಬಾಕು ಮಯವಾಗಿತ್ತು. ಈ ತಂಬಾಕುನ ನೀವು ಎಷ್ಟು ವರ್ಷಗಳ ಕಾಲ ಬೆಳೆದ್ರೆ? ಸರ್, ನಾವು ನಮ್ಮ ತಂದೆ ಇದ್ದಾಗಿಂದನೂ ಸುಮಾರು ಒಂದು 20-30 ವರ್ಷ ತಂಬಾಕು ಬೆಳೆ ಬೆಳೆದ್ರು. 1973 ನಾವು ಒಂದು 4 ಬೇರೆನ ಕಟ್ಟಿ ಅಕ್ಕಪಕ್ಕ ಜಮೀನುಗಳನ್ನೆಲ್ಲ ಲೀಜಿಗೆ ತಗೊಂಡು ಭೋಗ್ಯ ಹಾಕಿಸ್ಕೊಂಡು ನಾವು ತಂಬಾಕುನ ಇತರೆ ಬೆಳೆಗಳನ್ನ ಬೆಳೀತಾ ಇದ್ದೋ ಸರ್. ಅರೆ, ತಂಬಾಕು ಮುಗಿದ ಮೇಲೆ ಬೇರೆ ಆಹಾರಕ್ಕಾಗಿ ಬೇರೆ ಬೆಳೆ ಬೆಳೀತಾ ಇದ್ರಿ? ಹೌದು ಸರ್, ರಾಗಿ, ಜೋಳ, ತಡ್ನಿ, ಅವರೆ, ನೆಲಗಡಲೆ, ಸೂರ್ಯಕಾಂತಿ ಇಂಥ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಸರ್. ಈಗ ಪ್ರಸ್ತುತ ಏನೇನು ಬೆಳೆಗಳನ್ನ ನಿಮ್ಮ ಜಮೀನಿನಲ್ಲಿ ಹೊಂದಿದ್ದೀರಿ ಸತ್ಯಮೂರ್ತಿ ಅವರ? ಸರ್, 2 ವರ್ಷದಿಂದ ನಾನು ತಂಬಾಕು ಬೆಳೆನ ನಿಷೇಧ ಮಾಡಿದ್ದೀನಿ. ಈಗ ಜೋಳ ಮತ್ತೆ ತಡ್ನಿ, ಅವರೆ, ಹುರುಳಿ ಮತ್ತೆ ಬಾಳೆ, ಅಡಿಕೆ, ತೆಂಗು ತೋಟಗಾರಿಕೆ ಇಲಾಖೆಯವರ ಸಹಾಯ ಪಡೆದು ತಂಬಾಕು ಬುಟ್ಟಿ, ತೆಂಗು ಮತ್ತೆ ಅಡಿಕೆಗಳನ್ನ ಹಾಕಿದ್ದೀನಿ ಸರ್. ಯಾಕೆ ತಂಬಾಕು ಒಳ್ಳೆ ಆದಾಯ ಕೊಡ್ತಾ ಇರ್ತಲ್ಲ, ಯಾಕೆ ನಿಲ್ಲಿಸ್ಬಿಟ್ರೆ? ಏಕೆ ಅಂದ್ರೆ ಸರ್, ಬಹಳ ಅತಿಯ ಖರ್ಚು ಮತ್ತೆ ನನ್ನ ಮನಸ್ಸಿಗೆ ಇದು ಬಹಳ ರೋಗ ಪೀಡಿತ ಬೆಳೆ ಅನ್ನೋದು ನನ್ನ ಮನಸ್ಸಿಗೆ ಬಂತು ಸರ್. ಅಂದ್ರೆ ಬೆಳೆಗೆ ರೋಗ ಅಂತನ ಇಲ್ಲ, ಆ ಬೆಳೆಯಿಂದ ಜನಗಳಿಗೆ ರೋಗ ಬರುತ್ತೆ ಅಂತನ? ಬೆಳೆಗೂ ರೋಗ ಬರ್ತಾ ಇತ್ತು ಸರ್, ಬೆಳೆಯಿಂದ ಸೇವನೆ ಮಾಡಿದಂತ ಜನಗಳಿಗೂ ಈ ರೋಗ ಬರ್ತಾ ಇದೆ ಸರ್. ಹಾಗಾಗಿ ಈ ತಂಬಾಕನ್ನ ಬೆಳೆಯೋದು ಬೇಡ ಅಂತ ನೀವು ಕೈ ಬಿಟ್ರಿ, ತೋಟಗಾರಿಕೆಗೆ ಒಲವನ್ನ ಕೊಟ್ರಿ. ಈ ತೋಟಗಾರಿಕೆ ಬೆಳಿಬೇಕು ಅಂತ ಅನ್ಕೊಂಡಾಗ ಮೊದಲು ಯಾವೆಲ್ಲ ಬೆಳೆಗಳನ್ನ ನೀವು ನೆಡಬೇಕು ಅಲ್ಲಿ ಅಂತ ಅನ್ಕೊಂಡ್ರಿ? ನಮ್ಮ ಪಕ್ಕದ ಜಮೀನು ನಮಗೆ ಸೋಮಣ್ಣನವರು ಮತ್ತೆ ಕೃಷಿ ಇಲಾಖೆಯವರು, ನೋಡಪ್ಪ ಇವತ್ತು ಜನಗಳು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರಲ್ಲ, ಮತ್ತೆ ಜಾಸ್ತಿ ಖರ್ಚು ಕೇಳ್ತಾರೆ. ಈ ತರ ಬೆಳೆದ್ರೆ ನೀನು ಬೇರೆ ಬೆಳೆ ಬೆಳೆಯೋದಕ್ಕಿಂತ ತೋಟಗಾರಿಕೆ ಬೆಳೆ, ಕೊಕ್ಕೋ, ಚಿಲ್ಲರೆ ಬರುವಂತ ನುಗ್ಗೆ, ಪಪ್ಪಾಯಿ, ವಾರ್ಷಿಕ ಬೆಳೆ ಅಡಿಕೆ, ತೆಂಗು, ಮೆಣಸಿನಕಾಯಿ, ಟೊಮೊಟೊ ಇಂಥ ಬೆಳೆಗಳನ್ನ ಹಾಕೋ. ಸರಿಯಾದ ಸಮಯಕ್ಕೆ ನೀನು ವ್ಯವಸಾಯ ಮಾಡಿದ್ರೆ ಅದರಲ್ಲಿ ನಿನಗೆ ಡೈಲಿ ನಿನಗೆ ದುಡ್ಡು ಕಾಣುವಂಥ ಬೆಳೆಗಳು ಸಿಗ್ತವೆ, ಮತ್ತು ವಾರ್ಷಿಕ ಬೆಳೆ ಮಾಡಿದಂಥ ತೆಂಗು ಅಡಿಕೆಲೂ ನಿನಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಕೃಷಿ ಇಲಾಖೆಯವರು ನನಗೆ ಸಲಹೆ ಕೊಟ್ಟರು ಸರ್. ಈಗ ನಿಮಗೆ ಇದರಲ್ಲಿ ದಿನಚರಿಯ ಖರ್ಚಿಗೆ ಬೇಕಾದಂಥ ಬೆಳೆಗಳನ್ನು ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಇದರಲ್ಲೆಲ್ಲ ನಿಮಗೆ ತಂಬಾಕುಗೆ ಸರಿ ಹೊಂದುತ್ತೆ ಆದಾಯ ಅಂತ ಅನಿಸ್ತಾ ಇದೆಯಾ? ಖರ್ಚು ಕಡಿಮೆ ಸರ್. ತಂಬಾಕು ಬೆಳೆ ಏನು ಅಂತ ಅಂದರೆ ಒಂದು 10,000 ರೂಪಾಯಿ ಸೌದೆ ಕೊಡಬೇಕು, ಆಳುಗಳಿಗೆ ಸರಿ ಸೊಪ್ಪು ಮುರಿದ್ರೆ 4,000 ರೂಪಾಯಿ ಅವ್ರಿಗೆ ಕೊಡಬೇಕು, ಟ್ರ್ಯಾಕ್ಟ್ರ್ ಕೊಡಬೇಕು, ತುಂಬ ಆಳು ಕೊಡಬೇಕು, ಕಿತ್ತಾಕೋ ಜನಕ್ಕೆ ದುಡ್ಡು ಕೊಡಬೇಕು, ಮಾಲೆ ಕಟ್ಟಿ ಏರಿಸೋವಂಥವ್ರಿಗೆ ದುಡ್ಡು ಕೊಡಬೇಕು, ಗೊಬ್ಬರಕ್ಕೆ ಜಾಸ್ತಿ ದುಡ್ಡು, ಹೊಲಗಳಿಗೆ ಉಳಿಸೋಕ್ಕೆ ದುಡ್ಡು, ಪ್ರತಿ 3 ಬೇಕು, ಕಳೆ ತೆಗಿಯೋಕ್ಕೆ ಆಳುಗಳು ಬೇಕು. ಈ ಭಾಳ ಖರ್ಚು ಜಾಸ್ತಿ ಹೊಗೆ ಸೊಪ್ಪಿನಲ್ಲಿ ಖರ್ಚು ಜಾಸ್ತಿ, ಮತ್ತೆ ರೇಟು ಸಿಕ್ಕಿದ್ರೆ ಸಿಕ್ತು, ಸಿಕ್ಕಲಿಲ್ಲ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರೋದ್ರೆ ಸರ್ ನಮಗೆ ಯಾವ ನಿರೀಕ್ಷೆನೂ ಇಲ್ಲ, ಯಾವ ಬೆಂಬಲ ಬೆಲೆನೂ ಇಲ್ಲ. ಸರ್ಕಾರ ಇದಕ್ಕೆ ಬೆಂಬಲ ಬೆಲೆ ಕೊಡೋದಿಲ್ಲ. ಯಾಕೆ ಅಂದರೆ ಆರೋಗ್ಯ ಇಲಾಖೆ ಇದರಿಂದ ಮಾರಕವಾದ ರೋಗ ಇದೆ, ಇದನ್ನ ತ್ಯಜಿಸ್ಬೇಕು, ಸರ್ಕಾರ ಇದನ್ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡಿದೆ ಸರ್. ಕೆಜಿಗೆ 100-150 ರೂಪಾಯಿ ಖರ್ಚು ಬೀಳ್ತಾ ಇದೆ ಸರ್. ನಮಗೆ ಅವ್ರು ಕೊಡ್ತಾ ಇರೋದು 200 ರೂಪಾಯಿ. ನಾವು ಬೆಳೆದಂಥ ಬೆಳೆ ಉತ್ತಮವಾದ ಮಾರುಕಟ್ಟೆ ಇದ್ರೂ ಪ್ರತಿಭವಾದ ಒಂದು ಬೆಲೆ ನಮಗೆ ಸಿಗ್ತಾ ಇಲ್ಲ ಸರ್. ಅದರಿಂದ ನಮಗೆ ಭಾಳ ಲಾಸ್ ಆಗ್ತಾ ಇದೆ ಸರ್. ಆದರೆ ಇದು ನಿಮ್ಮೊಬ್ಬರ ಅನುಭವ ಅಲ್ಲ, ತಂಬಾಕು ಬೆಳೀತಾ ಇರತಕ್ಕಂಥ ಬಹುತೇಕ ರೈತರ ಅನುಭವ ಇದೇ ಆಗಿದೆ ಅಲ್ವಾ ಸತ್ಯಮೂರ್ತಿ ಅವರೇ? ಹೌದು ಸರ್, ಪ್ರತಿಯೊಬ್ಬ ರೈತನದು ಇದೇ ಗೋಳು ಸರ್. ಯಾಕೆ ಅಂತ ಅಂದರೆ ಮುಂದುವರೋದಂಗೆ ಇಲ್ಲಾರು. ಯಾವ ಮನುಷ್ಯ ಹೊಗೆ ಸೊಪ್ಪನ್ನ ಬೆಳೀತಾನೆ, ಇಂದನ್ ಬೆಳೆದೊಂದು ಅದೇ ಕೆಲಸ. ಮತ್ತು ಪ್ರಕೃತಿ ವಿಕೋಪ ಜಗಳು ಜಾಸ್ತಿ ಆಯ್ತಾ ಇದೆ, ಮಳೆ ಜಾಸ್ತಿ ಆಗ್ತಾ ಇದೆ, ಕೆಲವು ಟೈಮ್ ಬರ ಜಾಸ್ತಿ ಆಗ್ತಾ ಇದೆ, ಕೆಲವು ಟೈಮ್ ಗಾಳಿ ಮಳೆಯಿಂದ ಸರ್ವನಾಶ ಆಗ್ತಾ ಇದೆ. ತಂಬಾಕು ಬೆಳೆ ಏನು ಸರ್, ಈತಾಗ ಮಳೆನೂ ಜಾಸ್ತಿ ಇರಬಾರ್ದು, ಈತಾಗೆ ಬರನೂ ಜಾಸ್ತಿ ಇರಬಾರ್ದು, ಸೂರ್ಯನ ಶಾಖನೂ ಜಾಸ್ತಿ ಇರಬಾರ್ದು, ಮಳೆನೂ ಜಾಸ್ತಿ ಇರಬಾರ್ದು. ಅಂಥ ಬೆಳೆ ಆಗಿರೋದ್ರಿಂದ ಉತ್ತಮವಾದ ಪರಿಸರ ಸಿಕ್ಕಿದ್ರೆ ಸಾತ್ ನಮಗೆ ತಂಬಾಕು ಬೆಳೆ ಬೆಳೆಯಕ್ಕೆ, ಇಲ್ಲದೆ ಹೋದರೆ ಯಾವುದೇ ಥರದ ರೈತನಿಗೆ ಅನುಕೂಲ ಇಲ್ಲ ಸರ್. ಆದರೂ ಪಿರಿಯಾಪಟ್ಟಣ ಭಾಗದಲ್ಲಿ ಸುಮಾರು ಜನ ರೈತರು ಇವತ್ತಿಗೂ ಕೂಡ ತಂಬಾಕು ಬೆಳೆದಿರೋದನ್ನ ನಮಗೆ ಕಣ್ಣು ಕಾಣ್ತಾ ಇದೆಯಲ್ಲ. ಯಾಕೆ ಅವ್ರಿಗೆಲ್ಲ ಕೂಲಿ ಕಾರ್ಮಿಕರು ಸಮಸ್ಯೆ ಮತ್ತೆ ಬೇರೆ ರೀತಿಯ ಖರ್ಚುಗಳು ಯಾಕೆ ಕಾಡಿಲ್ವಾ ಸರ್? ತಂಬಾಕು ಬೆಳೆ ಒಂದು ಸಾರಿ ಹಣ ಕಾಣುವಂತ ಬೆಳೆ, ಏಕೆಂದ್ರೆ ಒಂದು ವರ್ಷದ ಬೆಳೆ ಸರ್ ಇದು. 9 ತಿಂಗಳು ಕಷ್ಟಪಟ್ಟು 3 ತಿಂಗಳಲ್ಲಿ ದುಡ್ಡು ಕಾಣ್ತಾನೆ. ಚಿಲ್ಲರೆ ಚಿಲ್ಲರೆ ಆಗಿ ಹಣವನ್ನ ಖರ್ಚು ಮಾಡಿ ಒಂದು ಸರಿ ಹಣ ನೋಡೋದ್ರಿಂದ ಇದರಲ್ಲಿ ಏನೋ ಲಾಭ ಇದೆ ಅಂತ ತಿಳ್ಕೊತಾನೆ. ಆದರೆ ಅದು ಇದರಲ್ಲಿ ಲಾಭ ಇರೋದು ಯಾವ ರೀತಿ? ಪ್ರತಿಯೊಂದಕ್ಕೂ ಆಳುಗಳನ್ನ ನೆಚ್ಚಿಕೊಳ್ತಾನೆ. ಸ್ವಂತ ಎತ್ತುಗಳು, ಸ್ವಂತ ಹೊಲ ಉಳುಮೆ, ಸ್ವಂತ ಕಳೆ ತೆಗೆಯೋದು, ಸ್ವಂತ ಹೊಗೆಸೊಪ್ಪು ಮುರಿಯೋದು, ಸ್ವಂತ ಬೇಯಿಸೋದು, ಸ್ವಂತವಾಗಿ ಬೇಲ್ ಮಾಡೋದು, ಸ್ವಂತವಾಗಿ ತಗೊಂಡೋಗಿ ಮಾರುಕಟ್ಟೆಗೆ ಬಿಡೋದು. ಇಷ್ಟಾದರೆ ಸರ್ ಅದರಲ್ಲಿ ಲಾಭ ಇದೆ. ಇಲ್ಲ ಅಂತ ಅಂದರೆ ಪ್ರತಿಯೊಂದಕ್ಕೂ ನಾನು ಆಳನ್ನೇ ನಮ್ಮ ನೆಚ್ಚಿಕೊಂಡು ವ್ಯವಸಾಯ ಮಾಡ್ತೀನಿ ಅಂದರೆ ಆದಾಯನೂ ಕಮ್ಮಿ ಸರ್. ಒಟ್ಟಾರೆ ಕೂಲಿ ಆಳುಗಳ ಖರ್ಚನ್ನು ನಾವು ಉಳಿಸ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಸ್ವತಃ ಕೆಲಸ ಮಾಡ್ತಕ್ಕಂತಹ ಕುಟುಂಬ ಸದಸ್ಯರು ಇರಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ರಿ. ಹೌದು ಸರ್, ಯಾವುದೇ ಕಾರಣಕ್ಕೂ ನಾವು ನೆರೆಯವರನ್ನು ನೆಚ್ಚಿಕೊಂಡು ಮಾಡೋದೇ. ಆ ರೀತಿಯಾಗಿ ಇದ್ರೆ ಮಾತ್ರ ಸರ್ ಉತ್ತಮವಾದ ಬೆಲೆ ಸಿಗುತ್ತೆ. ಅದ ಇದು ಎಲ್ಲ ಕೃಷಿ ಬೆಳೆಗಳಿಗೂ ಕೂಡ ಅನ್ವಯಿಸುತ್ತೆ. ಮನೆ ಜನಗಳು ನಿಂತು ಮಾಡಿದ್ರೆ ಮಾತ್ರ ಕೂಲಿ ಖರ್ಚನ್ನ ಉಳಿಸ್ಬೋದು, ಆವಾಗ ಮಾತ್ರ ಹೆಚ್ಚಿನ ಆದಾಯ ಗಳಿಸ್ಬೋದು ಅನ್ನೋದು ಎಲ್ಲ ಬೆಳೆಗಳಿಗೂ ಇರೋದು. ಹಾಗಾದ್ರೆ ಈಗ ಬೆಳೀತಾ ಇರತಕ್ಕಂಥ ಬೆಳೆಗಳಿಗೆ ಕೂಲಿ ಆಳುಗಳನ್ನ ನೀವು ಹೆಚ್ಚು ಬಳಸ್ತಾ ಇಲ್ವಾ ಮತ್ತೆ ಹೆಚ್ಚು ಖರ್ಚು ಮಾಡ್ತಾ ಇಲ್ವಾ? ಖರ್ಚು ಮಾಡ್ತೀವಿ ಸರ್. ನಾವು ಖರ್ಚು ಮಾಡಿದ್ದು 10 ರೂಪಾಯಿ ಖರ್ಚು ಮಾಡಬೇಕು ಅಂತಂದ್ರೆ ಹೊಗೆ ಸೊಪ್ಪಿಗೆ ಪೂರ್ತಿ 10 ರೂಪಾಯಿನೇ ಮಾಡಬೇಕು. ಬೇರೆ ಬೆಳೆಗಳ ಹಂಗಲ್ಲ ಸರ್. ಮತ್ತೆ ಈಗ ಜೋಳ ಬೆಳಿತೀನಿ ಸರ್, ಉಳುಮೆ ಮಾಡ್ತೀನಿ, ಉಳುಮೆ ಮಾಡಿದ್ಮೇಲೆ ಜೋಳ ತಗೊಳ್ತೀನಿ. ಕೃಷಿ ಇಲಾಖೆಯಿಂದ ಜೋಳ ತಗೊಂಡು ಹೊಲಕ್ಕೆ ಬಿತ್ತನೆ ಮಾಡಿದಾಗ ಗೊಬ್ಬರದ ಜೊತೆ ಜೋಳ ಹಾಕಿ ಅದನ್ನು ಮುಚ್ಚುವಂಥ ಟೈಮ್ ಬಂದು ಇನ್ನು ಇತರ ಆವತ್ತಿನ ಖರ್ಚು ಇರೋಕ್ಕಿಲ್ಲ ಸರ್. ನೆಕ್ಸ್ಟ್ ಖರ್ಚು ಏನಂತಂದರೆ ಒಂದು ಕುಂಟೆ ಹೊಡೆಸ್ಬೇಕು. ಕುಂಟೆ ಹೊಡೆದಾದ್ಮೇಲೆ ಯೂರಿಯಾ ಅಥವಾ 20-20 ಇಂಥ ಗೊಬ್ಬರನ ಕೊಟ್ಟು ಬಿಟ್ಬಿಟ್ರೆ ಇನ್ನು ಜೋಳ ಬೆಳೆಯೋ ಟೈಮ್ಗೆ ಒಂದು ಎರ್ಚದಾಗಲಿ ಬೊಡ್ಡೆಗೆ ಯೂರಿಯಾ ಬಿಡೋದಾಗಲಿ ಅವೆರಡೇ ಕೆಲಸದ, ಅದಕ್ಕೆ ಖರ್ಚು ಕಡಿಮೆ. ಈಗ 40-50 ಸಾವಿರ ರೂಪಾಯಿ ಹೊಗೆ ಸೊಪ್ಪು ಒಂದು ಬೇಲಿಗೆ ಒಂದು ಲೋಡು ಸೌದೆ ಬೇಕು ಸರ್. ಅರಣ್ಯ ಸಂಪತ್ತು ನಮಗೆ ಕಡಿಮೆ ಆಯ್ತದೆ. ಬರೀ ಇದ್ದ ರೂಪದಲ್ಲಿ ಅರಣ್ಯ ಸಂಪತ್ತು ನಾವು ಹಾಳು ಮಾಡ್ಕೋತೀವಿ. ಈ ಆ ಥರ ಜೋಳ ಮತ್ತು ತಡ್ನಿ ಉಳ್ಳಿ ಅವರಲ್ಲಿ ಅಷ್ಟು ಖರ್ಚಿರಲ್ಲ. ಈಗ ನಿಮ್ಮ ಬೇರೆ ಕೃಷಿಗಳ ಬಗ್ಗೆ ನಂತರ ಮಾತಾಡೋಣ. ನಿಮ್ಮಿಂದ ಇನ್ನೊಂದು ಹಾಡು ಕೇಳಬೇಕು ಅನಿಸ್ತಾ ಇದೆ. ಒಂದು ಇನ್ನೊಂದು ಹಾಡು ಹಾಡಿದೆ. ಎದೆ ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು ಅಂದು ನಾಡಿದರು ಹಿಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೇ ಬಹುಮಾನ. ಅಂದು ನಾಡಿದರು ಹಿಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೇ ಬಹುಮಾನ. ಹಾಡುವ ಅಕ್ಕಿಗೆ ಬೇಕೆ ಹೇ ಆ ಹಾಡು ಅಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ತನು ತುಂಬಿ ಹಾಡಿದೆನು ಅಂದು ನಾನು. ಅತ್ಯುತ್ತಮವಾಗಿ ಹಾಡಿದ್ರಿ ಸತ್ಯಮೂರ್ತಿ ಅವರೇ. ನಿಮ್ಮ ಹಾಡಿಗೆ ಮನೆಯಲ್ಲಿ ಮಕ್ಕಳು ನಿಮ್ಮ ಮನೆಯವರು ಬೇಜಾರಾದಾಗ ಒಂದು ಹಾಡು ಹಾಡಿ ಅಂತ ಕೇಳದ್ವಾ? ಕೇಳ್ತಾರೆ ಸರ್. ಹಾಡ್ತಾ ಇರ್ತೀರಿ? ಹಾಡ್ತಾ ಇರ್ತೀರಿ. ಎಲ್ಲಿ ಕಲ್ತ್ಕೊಂಡ್ರಿ ಈ ಹಾಡುಗಳೆಲ್ಲ? ಸರ್ ಹುಟ್ಟಿನಿಂದ ನಮ್ಮ ತಂದೆ ತಾಯಿಯ ಬಳುವಳಿನೇ ಈ ಸಂಗೀತ. ಈ ಹಾಡು ಅವರು ನಮ್ಮ ತಂದೆನೂ ಹಾಡೋರು, ನಮ್ಮ ತಾಯಿನೂ ಹಾಡೋರು. ಅವರ ಬಳುವಳಿಯಾಗಿ ನನಗೆ ಚಿಕ್ಕದಿಂದ ಬಂತು. ಆಸಕ್ತಿ ಜಾಸ್ತಿ ಆಯಿತು. ಹೌದು ಸರ್. ಮತ್ತೆ ಯಾಕೆ ಸಂಗೀತವನ್ನ ನಿಯಮಬದ್ಧವಾಗಿ ಅಭ್ಯಾಸ ಮಾಡಬೇಕು, ಒಬ್ಬ ಸಂಗೀತಗಾರನ ಆಗಬೇಕು ಅಂತ ನಿಮಗೆ ಕನಸುಗಳು ಇರಲಿಲ್ವಾ? ಇತ್ತು ಸರ್. ನನಗೆ ಬಿ ಕೆ ಸುಮಿತ್ರ ಮತ್ತು ಕಸ್ತೂರಿ ಶಂಕರ್, ಶಿ ಎಸ್ ಒತ್ತು ಅವರು ಈ ಸಂಗೀತಕ್ಕೆ ಬನ್ನಿ ಅಂತ ಕರೆದ್ರು ಸರ್. ಮನೆ ಮೇಟಿನೇ ನಾನು, ಆದ್ರಿಂದ ಈ ಮನೆ ಬಿಟ್ಟು ಹೋಗಕ್ಕೆ ಆಗಲಿಲ್ಲ ಸರ್. ಎಲ್ಲಿ ಭೇಟಿ ಆಗಿದ್ರು ಅವರೆಲ್ಲ ನಿಮಗೆ? ಎಲ್ಲಿ ಕರೆದ್ರು? ಕಾಲೇಜು ದಿನಗಳಲ್ಲಿ ಸರ್ ಕರೆಸ್ತಿದ್ದೆ ಸರ್ ಫಂಕ್ಷನ್ಗೆ. ಅವ್ರನ್ನ ಕರೆಸೋ ಬಿ ಕೆ ಸುಮಿತ್ರ ಅವ್ರನ್ನ, ಕಸ್ತೂರಿ ಶಂಕರ್ ಅವ್ರ ಮಧ್ಯದಲ್ಲಿ ನಾನು ಆಡುವೆ. ಆಗ ಸಿಂಗ್ ನೀವು ಚೆನ್ನಾಗಿ ಆಡ್ತೀರಿ ಬನ್ನಿ ನಮ್ಮ ಕಲಾಕ್ಷೇತ್ರಕ್ಕೆ ಅಂತ ಅನ್ಬಿಟ್ಟು ಕರೆದ್ರು ಸರ್. ಎಲ್ಲಿ ಯಾವ ಕಾಲೇಜು ಓದಿದ್ದು ಸತ್ಯಮೂರ್ತಿ ಅವರೇ? ಮಿಡ್ಲ್ ಸ್ಕೂಲು ಕಂಪ್ಲಾಪುರ ಸರ್. ಹೈಸ್ಕೂಲು ಪ್ರಿಯಾಪಣ್ಣ, ಕಾಲೇಜು ಫಸ್ಟ್ ಇಯರ್ ಪಿ ಯು ಸಿ, ಸೆಕೆಂಡ್ ಇಯರ್ ಪಿ ಯು ಸಿ ಕಾಲೇಜು ಪ್ರಿಯಾಪಣ್ಣ, ಡಿಗ್ರಿ ಕಾಲೇಜು ಹುಣಸೂರು, ಮತ್ತೆ ಕೋಪರೇಷನು ಮತ್ತೆ ಎಲೆಕ್ಟ್ರಿಷಿಯನ್ನು ಅದು ಸಹ ಮಾಡಿದ್ದೆ ಸರ್. ನೀವು ಸಹಕಾರ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀರಾ? ಹಾ, ಸಹಕಾರ ಇಲಾಖೆ. ಹೌದು ಸರ್. ಎಷ್ಟು ಜನ ಮನೆಯ ಸದಸ್ಯರು ಇದ್ದೀರಿ ಸತ್ಯಮೂರ್ತಿ ಅವರ? ದಾಕ್ಷಾಯಿಣಿ ಅಂತ ನಮ್ಮ ಪತ್ನಿ, ನನ್ನ ಮಗಳು ಮೇಘನಾ ಅಂದ್ಬಿಟ್ಟು, ಶಿವಕುಮಾರ್ ಅಂತ ನನ್ನ ಮಗ, ಮಗಳಿಗೆ ಮದುವೆ ಆಗಿದೆ ಸರ್, ಮಗಂದು ಇನ್ನೂ ಮದುವೆ ಮಾಡಿಲ್ಲ. ಈಗ ಮಗ ಏನ್ ಮಾಡ್ತಾ ಇದ್ದಾನೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನ ಅಥವಾ ನಿಮ್ ಜೊತೆ ಕೃಷಿ ಮಾಡ್ತಾ ಇದ್ದಾನ? ಇಲ್ಲ ಸರ್, ಕಾರು ಡ್ರೈವಿಂಗ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಸರ್, ಪಿ ಯು ಸಿ ಆಗಿದೆ ಸರ್. ಸತ್ಯಮೂರ್ತಿ ಅವರೇ, ನಿಮ್ಮ ಕೃಷಿ ವಿಚಾರಕ್ಕೆ ಬರೋಣ. ನೀವು ತಂಬಾಕನ್ನ ತ್ಯಜಿಸಿ ತೋಟ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಹಿರಿಯರ ಮಾರ್ಗದರ್ಶನದಿಂದ ನಿರ್ಧಾರ ಕೈಗೊಂಡ್ರಿ. ಅವಾಗ ನೀವು ಭೂಮಿ ಎಲ್ಲ ಈ ತೋಟಗಾರಿಕೆಗೆ ಅನುಕೂಲವಾಗೋ ರೀತಿಯಲ್ಲಿ ಹೀಗೇ ಇರಬೇಕು ಅಂತ ಸಿದ್ಧಪಡಿಸ್ಕೋಬೇಕು. ಆ ಸಿದ್ಧತೆಯನ್ನೆಲ್ಲ ಹೇಗೆ ಮಾಡ್ಕೊಂಡ್ರಿ? ಸಿದ್ಧತೆ ಅಂತಂದ್ರೆ ಸರ್, ನಮ್ಮ ತಂದೆ ನಮ್ಗೆ ಕೊಟ್ಟು ನಾಲ್ಕೈದು ವರ್ಷ ಆಯಿತು. ತೆಂಗಿನ ಸಸಿ ಹಾಕಿದ್ದೀನಿ ಸರ್, ಅಡಿಕೆ ಸಸಿ ಹಾಕಿದ್ದೀನಿ, ಮತ್ತು ನುಗ್ಗೆ, ಹಳಸು ಮರ, ಮತ್ತು ನೇರಳೆ ಮರ, ಇವೆಲ್ಲ ತೋಟಗಾರಿಕೆ ಹಾಕಿದ್ದೀನಿ ಸರ್. ಎಷ್ಟು ತೆಂಗಿನ ಮರ ಹಾಕಿದ್ದೀರಿ, ತೆಂಗಿನ ಸಸಿಗಳು ನೆಟ್ಟಿದ್ದೀರಿ? 150 ತೆಂಗಿನ ಸಸಿ ಹಾಕಿದ್ದೀನಿ ಸರ್, 500 ಅಡಿಕೆ ಸಸಿ ಹಾಕಿದ್ದೀನಿ, 1-8 ಹಳಸಿನ ಸಸಿ ಹಾಕಿದ್ದೀನಿ, 1-4 ನೇರಳೆ ಮರ ಹಾಕಿದ್ದೀನಿ, ನೆಲ್ಲಿಕಾಯಿ 2 ಗಿಡ ಹಾಕಿದ್ದೀನಿ ಸರ್. ಇನ್ನೂ ಉತ್ತಮವಾದ ನುಗ್ಗೆ ಮತ್ತು ಪಪ್ಪಾಯಿ, ಸೀಬೆ ಮರ, ಸೀತಾಫಲ, ರಾಮಫಲ ಬೆಳೆನ ಹಾಕ್ಬೇಕು ಅಂತ ಇದ್ದೀನಿ ಸರ್. ಈಗ 150 ತೆಂಗಿನ ಸಸಿಗಳನ್ನ 4 ಎಕರೆಗೂ ವಿಸ್ತರಿಸಿದ್ದೀರಾ? 4 ಎಕರೆ ವಿಸ್ತರಿಸ್ತೀನಿ ಸರ್. ಎಷ್ಟು ಅಡಿ ಅಂತರಕ್ಕೆ ನೀವು ತೆಂಗಿನ ಸಸಿಯನ್ನ ನಾಟಿ ಮಾಡಿದ್ರಿ? 30x30. 30x30. ಯಾಕೆ ತುಂಬಾ ದೂರಕ್ಕೆ ಹಾಕಿದ್ರಿ? ಭೂಮಿಲಿ ಅಗಲ ಬೆಳೆಯೋದಕ್ಕಿಂತ ಆಳವಾಗಿ ಬೆಳೆಯಂತ ಗಾದಿ ಇರೋದು. ನೀನು ಯಾವ ವ್ಯವಸಾಯನ ಮಾಡ್ತಿ ಅದನ್ನ ಅಗಲ ಮಾಡೋದಕ್ಕಿಂತ ಉತ್ತಮವಾಗಿ ಆಳಕ್ಕೆ ಮಾಡು ಅನ್ನೋ ಲೆಕ್ಕ. ತೆಂಗಿನ ಸಸಿನ ದೂರಕ್ಕೆ ನೆಡಬೇಕು. ತೆಂಗಿನ ಸಸಿ ಯಾವಾಗಲೂ 30x30 ಬೆಳೆಸಿದ್ರೆ ಮಧ್ಯದಲ್ಲಿ 1 ಅಡಿಕೆ ಸಸಿ ನೆಡಬಹುದು. ಮಿಶ್ರ ಬೇಸಾಯವನ್ನ ಮಾಡಬಹುದು ಅಂತ ಹೇಳ್ತಾ ಇದ್ರೆ ಸರ್, ಮಿಶ್ರ ಬೆಳೆ ಮಾಡಿದ್ರೆ ಪ್ರತಿಯೊಂದಕ್ಕೂ ಅನುಕೂಲ ಸರ್. ಹಾಗಾದ್ರೆ ಆ ಮಿಶ್ರ ಬೆಳೆಯಲ್ಲಿ ತೆಂಗಿನ ಸಸಿ ಈಗ ಎಷ್ಟು ವರ್ಷ ಆಯ್ತು ನೀವು ಹಾಕಿ? 2 ಆಯ್ತು ಸರ್. 2 ಸಸಿಗಳು ಇದ್ದಾವೆ, ಇನ್ನು ಫಲ ಕೊಡ್ಬೇಕಂದ್ರೆ 4-5 ಕಾಯ್ಬೇಕು. ಅಲ್ಲಿವರೆಗೆ ನಿಮಗೆ ಜೀವನದ ನಿರ್ವಹಣೆಗೆ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಸರ್? ತೆಂಗಿನ ಸಸಿ ಮಧ್ಯೆ ರಾಗಿ ಹಾಕತೀವಿ, ಮೆಣಸಿನ್ಕಾಯಿ ಹಾಕತೀವಿ, ಟೊಮೆಟೊ ಹಾಕತೀವಿ, ಮತ್ತೆ ತಡ್ನಿ, ಅವರೆ, ಇಂತ ಉಪ ಬೆಳೆಗಳನ್ನ ಮಾಡಬಹುದು ಸರ್. ಅಂದ್ರೆ ನಿರಂತರವಾಗಿ ಒಂದು ಬೆಳೆ ಆದ್ಮೇಲೆ ಒಂದು ಬೆಳೆ ಮಾಡ್ತಾ ಇದ್ದಾರೆ, ಬೆಳೆ ಬದಲಾವಣೆ ಮಾಡಿ, ಅಥವಾ ಎಲ್ಲವನ್ನು ಕೂಡ 1/2 ಎಕರೆಗೆ 1 ಎಕರೆಗೆ ಈ ರೀತಿ ವಿಂಗಡಣೆ ಮಾಡಿ ಮಾಡ್ಕೊಳ್ತಾ ಇದ್ದೀರಾ? ಮಿಶ್ರ ಬೆಳೆ ಮಾಡ್ತೀವಿ ಸರ್, ಜೋಳ, ತಡ್ನಿ. ಜೋಳವನ್ನ ಎಷ್ಟು ಎಕರೆಗೆ ಹಾಕ್ತೀರಿ? 3 ಎಕರೆ ಹಾಕ್ತೀವಿ ಸರ್. ಅದು ಒದ್ಲೆ ಬೆಳೆ, ಒಂದು ಸರಿ 3 ಎಕರೆ ಹಾಕಿದ್ರೆ ಉತ್ತಮವಾದ ಬೆಳೆ ಬರುತ್ತೆ ಸರ್. ಅದಾದ ನಂತರ ಈಗ ಹಿಂಗಾರು ಬೆಳೆಗೆ ತಡ್ನಿ ಮತ್ತೆ ಅವರೆ ದ್ವಿದಳ ಧಾನ್ಯ ಬೆಳೆನ ಬೆಳಿತೀವಿ ಸರ್. ರಾಗಿ ನೀವು ಊಟಕ್ಕೆ ಮಾತ್ರ ಆಗೋಷ್ಟು ಬೆಳ್ಕೋತೀರಾ ಇಲ್ಲ ಮಾರಾಟಕ್ಕೂ ಮಾಡ್ತೀರಾ? ಊಟಕ್ಕಾಗಷ್ಟು ಬೆಳಿತೀವಿ ಸರ್, ಮಾರಾಟಕ್ಕೆ ಹೆಚ್ಚಿಗೆ ಆದ್ರೆ ಬೇರೆ ಇತರನ್ನ ಮಾರ್ತೀವಿ ಸರ್. ಭತ್ತ ಬೇಕು, ಅಕ್ಕಿ ಬೇಕು ಅಂದ್ರೆ ಅದನ್ನ ಹೇಗೆ ನೀವು ಕೊಂಡ್ಕೊಳ್ಳೋದಾ ಇಲ್ಲ ಏನಾದ್ರು ಬೆಳ್ಕೊಳ್ತೀರಾ? ಬೇಕು ಅಂತ ಅಂದ್ರೆ ನಾವು ಬೆಳ್ಕೋಬಹುದು ಸರ್. ಏಕೆಂದ್ರೆ ಸರ್, 1/2 ಎಕರೆ ಖರ್ಚು ಭತ್ತ ಬೆಳಿಬೇಕಾದ್ರೆ 1 ಕ್ವಿಂಟಲ್ ಭತ್ತ ಬೆಳಿಬೇಕು ಅಂದ್ರೆ 4 ಎಕರೆ ಬೇರೆ ಬೆಳೆ ಅಂತ ಬೆಳಿಬಹುದು ಸರ್. ಅದ್ರ ಬದಲು ಕೊಂಡ್ಕೊಳ್ಳೋದು ಸರ್ ಒಳ್ಳೇದು. ನಮ್ಮ ಭೂ ಪ್ರದೇಶಕ್ಕೆ ನಮ್ಮ ನೀರಿಗೆ ಯಾವ್ದು ಹೋಗುತ್ತೆ ಆ ಬೆಳೆಯನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾದದ್ದು ಪ್ರತಿಯೊಬ್ಬ ರೈತನ ಜವಾಬ್ದಾರಿ, ಮತ್ತೆ ಅದು ಒಂದು ಸಣ್ಣ ಜ್ಞಾನ. ಭೂಮಿ ಸಿದ್ಧತೆ ಹೇಗೆ ಮಾಡ್ಕೊಂಡ್ರಿ ಅನ್ನೋದನ್ನ ನನಗೆ ಹೇಳಲಿಲ್ಲ. ನಾನು 3 ಕೇಳಿದೆ. ತಂಬಾಕನ್ನ ತೆಗೆದು ತೆಂಗಿನ ಹಾಕ್ಬೇಕಂದ್ರೆ ಒಂದೇ ಸರಿ ನೀವು ತಂಬಾಕು ತೆಗೆದ್ಮೇಲೆ ಅದಕ್ಕೆ ಗೊಬ್ಬರ ಗೋಡು ಕೊಟ್ಟು ಭೂಮಿಯನ್ನು ಹದ ಮಾಡ್ಕೊಂಡ್ರ, ಅಥವಾ ಬೇರೆ ಕಡೆಯಿಂದ ಮಣ್ಣನ್ನು ಹೊಡೆಸಿ ಆ ಮಣ್ಣು ಬದಲಾವಣೆ ಮಾಡ್ಕೊಂಡ್ರ, ಆ ಥರ ಏನಾದ್ರು ಮಾಡ್ಕೊಂಡ್ರ, ಇಲ್ಲ ನಿಮ್ಮ ಭೂಮಿನೇ ಉತ್ತಮ ಫಲವತ್ತಾದ ಭೂಮಿ ಆಗಿತ್ತ? ಸರ್, ನಮ್ಮ ಭೂಮಿ ಉತ್ತಮವಾದ ಭೂಮಿನೇ. ನಾವು ಕೆರೆ ಗೋಡು ಹೊಡಿಸ್ತಾರೆ ನೋಡಿ ಸರ್, 4 ಎಕರೆಗೆ 300 ಟ್ಯಾಕ್ಟ್ರ್ ಗೋಡು ಹೊಡಿಸ್ತೇವೆ ಸರ್. ಏಕೆ ಅಂತ ಅಂದರೆ ನಮ್ಮದು ಕೆಂಪು ಮಣ್ಣು, ನಮ್ಮ ಕೆರೆಯಲ್ಲಿರೋದು ಕಪ್ಪು ಮಣ್ಣು. ಕೆಂಪು ಮಣ್ಣು ಕಪ್ಪು ಮಣ್ಣು ಸೇರ್ಕೊಂಡಾಗ ಉತ್ತಮವಾದ ಬೆಳೆ ಸರ್. ಒಂದು ಬೆಳೆಗೆ ಏನೇ ಗೊಬ್ಬರ ಕೊಡದೆ ಹೋದ್ರೂ ನಮಗೆ ಉತ್ತಮವಾದ ಬೆಳೆ ಬರುತ್ತೆ. ಯಾಕೆಂದರೆ ಮಣ್ಣು ಬೇರೆ ಬೇರೆ ಆಗಿರೋದ್ರಿಂದ, ನಮ್ಮದು ಕೆಬ್ಬೆ ಮಣ್ಣು, ನಮಗೆ ಅದು ಮಿಶ್ರ ಮಾಡಿ ತೆಂಗು ಮತ್ತು ಅಡಿಕೆನ ಪಾತಿ ಮಾಡಿದೆ ಸರ್. ಈಗ ಬೇರೆ ಮೆಣಸಿಗೆ ಟೊಮೆಟೊ ಎಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದನ್ನೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಕಂಡ್ಕೊಂಡಿದ್ದೀರಾ? ಹೌದು ಸರ್, ನಮಗೆ ಪ್ರಿಯಾಪಟ್ಟಣ ಇದೆ, ಪಕ್ಕದಲ್ಲೇ ಹುಣಸೂರು ಇದೆ. ಇಲ್ಲಿ ಪ್ರಿಯಾಪಟ್ಟಣ 7 ಕಿಲೋಮೀಟ್ರು, 15 ಕಿಲೋಮೀಟ್ರು ಹುಣಸೂರು, ನಮಗೆ ಎಷ್ಟು ನಮ್ಮ ಬೆಳೆ ಬೆಳಿತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮೈಸೂರಿಗೆ ತಗೊಂಡು ಅಂತಿದ್ರೆ ಮೈಸೂರು ತಗೊಂಡು ಹೋಗ್ತೀವಿ ಸರ್. ಮಾರುಕಟ್ಟೆ ನಮಗಿದೆ ಸರ್, ಯಾಕೆಂದರೆ ನಮ್ಮ ಸುತ್ತಮುತ್ತ ಸಂತೆಗಳು ನಡೆಯೋದ್ರಿಂದ ನಮಗೆ ಮಾರುಕಟ್ಟೆಗಳಿಂದ ತೊಂದರೆ ಇಲ್ಲ. ಅದು ಮಾರುಕಟ್ಟೆ ಅಂದರೆ ಹೇಗೆ, ನೀವು ಯಾರಾದ್ರು ಮಧ್ಯವರ್ತಿ ಕೊಟ್ಟು ಬಂದ್ಬಿಡ್ತೀರಾ ಅಥವಾ ಸ್ವತಃ ನೀವೇ ವ್ಯಾಪಾರ ಮಾಡ್ತೀರಾ? ಕಡಿಮೆ ತರಕಾರಿ ಬೆಳೆದಂಥ ಸಮಯದಲ್ಲಿ ನಾವೇ ಕೂತು ಮಾರ್ತೀವಿ ಸರ್. ಇಲ್ಲ ಅಂತಂದರೆ ದಡುತಿ ಆದಾಗ ಒಬ್ಬ ದಲ್ಲಾಳಿ ಮುಖಾಂತರನೇ ನಾವು ಮಾರುಕಟ್ಟೆಗೆ ನಾವು ಕೊಟ್ಬಿಟ್ಟು ಬರ್ತೀವಿ ಸರ್. ನಿಮಗೆ ಬೆಳೆ ಬೆಳೆದಾಗೆಲ್ಲ ಉತ್ತಮವಾದಂತಹ ಲಾಭ ಸಿಕ್ಕಿದೆಯಾ? ಮಾರುಕಟ್ಟೆ ಅನ್ನೋದು ವ್ಯತ್ಯಾಸ ಇರುವಂಥದ್ದೇ. ಒಂದು ತಕ್ಕಡಿಗೆ ಎರಡು ಬಟ್ಲುಗಳು ಯಾವ ರೀತಿ ಇರ್ತದೆ, ಅತಿಯಾಗಿ ರೈತ ಬೆಳೆದಾಗ ಕುಂಠಿತ ಆಯ್ತದೆ ಬೆಲೆ, ಕಡಿಮೆ ಬೆಳೆದಾಗ ಹೆಚ್ಚಿಗೆ ರೇಟು ಸಿಗುತ್ತೆ ಸರ್. ಅದು ನಾವು ಬೆಳೆಯೋ ಪದ್ಧತಿ ಮೇಲೆ ಐತೆ. ಈಗ ನೀವು ಒಂದು ಏನು ಬೆಳೆ ಮಾಡ್ತೀನಿ ಅದನ್ನೇ ಬೆಳೆ ನಾನು ಅನುಸರಿಸ್ಕೊಂಡು ಹೋದಾಗ, ನೀವು ಟೊಮೆಟೊ ಹಣ್ಣು ಬೆಳೆದ್ರೆ ನಾನು ಮೆಣಸಿಕಾಯಿ ಬೆಳೆದೆ, ಇನ್ನೊಂದು ನಾ ಮೆಣಸಿಕಾಯಿ ಬೆಳೆದು, ಒಬ್ಬ ಬೀನ್ಸ್ ಬೆಳೆಯೋದು, ಬೀನ್ಸ್ ಬೆಳೆಯೋದು ಮತ್ತು ಒಂದು ಬೇರೆ ಥರದ ಬೆಳೆ ಬೆಳೆದಾಗ ಮಿಶ್ರ ಬೆಳೆ ಇರ್ತದೆ ಸರ್. ಮಾರುಕಟ್ಟೆಗೂ ಚೆನ್ನಾಗಿರ್ತದೆ, ತಗೊಳ್ಳೋಂಗೂ ಉತ್ತಮವಾದ ಬೆಳೆ ಸಿಗ್ತದೆ, ಮಾರೋನ್ಗೂ ಉತ್ತಮವಾದ ಬೆಳೆ ಸಿಗ್ತದೆ, ರೈತನಿಗೂ ಉತ್ತಮವಾದ ಬೆಲೆ ಸಿಗುತ್ತೆ ಸರ್. ಮೆಣಸಿಕೆಯನ್ನ ಬೆಳೆದು ಲಾಭ ಗಳಿಸಿದೀರಾ ಉತ್ತಮವಾಗಿ? ಸರ್, ಕೆಲವು ಸಮಯ ಮೆಣಸಿಗೆ ಒಳ್ಳೆ ಉತ್ತಮವಾದ ಬೆಳೆ ಸಿಕ್ಕಿದೆ. ಈಗ ಹೇಳಿ ನನಗೆ, ಮೆಣಸಿಕೆಯನ್ನ ಸಸಿಯನ್ನ ತಂದು ಬೆಳೆ ಬರೋ ತನಕ ಏನೇನೆಲ್ಲ ಅದಕ್ಕೆ ಕೃಷಿ ಚಟುವಟಿಕೆಗಳನ್ನ ಮಾಡ್ತೀರಿ, ಮತ್ತೆ ಏನೆಲ್ಲ ಅದಕ್ಕೆ ಗೊಬ್ಬರವನ್ನ ಅಥವಾ ರಸಗೊಬ್ಬರ ಆಗ್ಬೋದು ಕೊಡ್ತೀರಿ, ಅದು ಇಡೀ ಕೃಷಿ ಚಟುವಟಿಕೆಯನ್ನ ಆ ಬೆಳೆಯ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗಿ. ಮೆಣಸಿಗೆ ಸಸಿನ ನರ್ಸರಿಯಿಂದ ತರ್ತೀವಿ ಸರ್, ತಂದು ಒಂದು ವಾರ ಒಣಗಿಸ್ತೀವಿ. ಒಂದು ವಾರ ಒಣಗಿಸಿ ಯಾಕೆ ಅಂತಂದರೆ ಅಲ್ಲಿ ನೆರಳಲ್ಲಿ ಬೆಳೆದಂಥ ಸಸಿಯವು ನಾವು ಸೂರ್ಯನ ಶಾಖಕ್ಕೆ ಮುಡುಗಿ ಆ ಒಂದು ವಾರ ಮುಡುಗಿದಂಥ ಸಸಿನ ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಿ ಕೆಲವು ದಿವಸ ಕಳೆದಟ್ಟಿಗೆ ಒಂದು ಸ್ವಲ್ಪ ಕಳೆ ಬರುತ್ತೆ ಸರ್. ಆ ಕಳೆನೆಲ್ಲ ಆಳುಗಳ ಕೈಯಲ್ಲಿ ಕೀಳಿಸ್ಬಿಟ್ಟು ಒಂದು ಇಪ್ಪತ್ತಿಪ್ಪತ್ತು ಗೊಬ್ಬರನ ಹಾಕ್ತೀವಿ. ಮತ್ತು ಕುಡಿಗಿಂಟಿಸ್ತೀವಿ ಸರ್. ಯಾಕೆ ಅಂತ ಕುಡಿಗಿಂಟಿಸಿದ್ರೆ ಇಕ್ಕಲುಗಳು ಜಾಸ್ತಿ ಹೊಡಿತವೆ, ಇಳುವರಿ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಒಂದು ಬೇಸಾಯ ಮಾಡ್ತೀವಿ ಸರ್. ಉತ್ತಮವಾದ ಔಷಧಿ ಹೊಡಿತೀವಿ ಸರ್, ಯಾವುದು ಸಾವಯವ ಔಷಧಿ ಹೊಡಿತೀವಿ ಸರ್. ಯಾಕೆ ಔಷಧಿ ಯಾಕೆ ಹೊಡಿಯೋದು? ರೋಗ ರುಜಿನಗಳು ಬರ್ತವೆ ಸರ್. ಅಂಗಡಿ ಔಷಧಿ ಹೊಡೆದ್ರೆ ಅದು ತಿನ್ನೋ ಜನಗಳಿಗೆ ಪರಿಣಾಮ ಬೀಳುತ್ತೆ. ಈಗ ಹುಳ ಇದ್ರೂ ಹೊಡಿತೀರಾ ಇಲ್ಲದೆ ಇದ್ರೂ ಹೊಡಿತೀರಾ? ಸರ್, ಹುಳ ಇದ್ರೆ ಹೊಡಿತೀವಿ ಸರ್. ಹುಳ ಇಲ್ಲ ಅಂದರೆ? ಹುಳ ಇದ್ರೆ ಹೊಡೆಯೋಕ್ಕಿಲ್ಲ ಸರ್. ಏನೇನು ಯಾವ ಥರದ ಎಲ್ಲ ಹುಳುಗಳ ಕಾಟ ಮತ್ತು ಬೇರೆ ರೋಗ ರುಜಿನ ಈ ಮೆಣಸಿಗೆ ತಗುಲುತ್ತೆ ಸರ್? ಚೊಟ್ಟರೋ ರೋಗ ಅಂತ ಬರ್ತದೆ, ಎಲೆ ಎಲ್ಲ ಮುದುರು ಮುದುರ್ಕೊಂಡು ಚೊಟ್ಟ ರೋಗ ಥರ ಅಂತ ಬರ್ತದೆ. ಅದಕ್ಕೆ ಸಾವಯವ ಪದ್ಧತಿನೇ ಮಾಡ್ತೀವಿ ಸರ್. ಮೊಟ್ಟೆ, ಒಳ್ಳೆಣ್ಣೆ ಮತ್ತು ಮಜ್ಜಿಗೆ ಇಂಥ ಔಷಧಿನ ಸಿಂಪರಣೆ ಮಾಡ್ತೀವಿ. ಅದರಿಂದ ರೋಗ ಕಂಟ್ರೋಲ್ ಆಗುತ್ತೆ ಸರ್. ಮತ್ತು ಅತಿಯಾಗಿ ಹುಳುಗಳು ಬಂದಾಗ ಒಂದು ಯಾವುದಾದ್ರು ಒಂದು ಡಯೋಮೆಟಿಕ್ಸ್ ಅಂದ್ಬಿಟ್ಟು ಒಂದು ಔಷಧಿ ಇದೆ ಸರ್, ಅದನ್ನ ಸಿಂಪರಣೆ ಮಾಡ್ತೀವಿ. ಮತ್ತು ಟೊಮೊಟೊ ಬೆಳೆಯಲು ಕೂಡ ನೀವು ಉತ್ತಮವಾದ ಇಳುವರಿಯನ್ನು ಪಡಿತೀನಿ ಅಂತ ಹೇಳ್ತಾ ಇದ್ರಿ. ಎಷ್ಟು ಎಕರೆಗೆ ನೀವು ಟೊಮೊಟೊನ ಹಾಕೊಳ್ತೀರಿ? ಒಂದು ಅರ್ಧ ಎಕರೆ ಒಂದು ಎಕರೆ ಹಾಕ್ತೀವಿ ಸರ್. ಜಾಸ್ತಿ ಹಾಕಕ್ಕೆ ಹೋಗಲ್ವಾ? ಖರ್ಚು ಜಾಸ್ತಿ ಇದೆ ಸರ್. ಅದು ಒಳ್ಳೆ ಉತ್ತಮವಾದ ಬೆಲೆ ಸಿಗುತ್ತೆ, ಅದಕ್ಕೆ ಸರ್ ಖರ್ಚು ಜಾಸ್ತಿ ಇರ್ತದೆ ಸರ್. ದಾರ ಕಟ್ಟಬೇಕು, ಕಂಬ ನೆಡಬೇಕು, ಮತ್ತು ನೆಲ ತಾಗದಂಗೆ ಇದು ಮಾಡಬೇಕು, ಕಳೆ ಬರದಂಗೆ ಪ್ಲಾಸ್ಟಿಕ್ ಒದಕೆಯನ್ನು ಒದಿಸ್ಬೇಕು, ಔಷಧಿಗಳನ್ನ ಸಿಂಪರಣೆ ಮಾಡಬೇಕು, ಸಾವಯವ ರೀತಿಯಲ್ಲಿ ಮಾಡಬೇಕು. ಮತ್ತು ಅತಿಯಾಗಿ ಬೇವಿನಿಂಡಿ ಔಷಧಿಲಿ ಹೋಗಲಿಲ್ಲ ಅಂದ ಕಾಲಕ್ಕೆ ಅಂಗಡಿಯಿಂದ ತಂದು ಔಷಧಿ ಹೊಡಿತೀವಿ ಸರ್. ನೀವು ಎಲ್ಲ ಕಡೆಯಲ್ಲೂ ಕೂಡ ಸಾವಯವದ ಕೂಗು ಇದೆ, ಅಂದರೆ ರಸಗೊಬ್ಬರವನ್ನು ಸ್ವಲ್ಪವೂ ಬಳಸಬಾರ್ದು. ಇದು ಕೇವಲ ಆರೋಗ್ಯದ ಮೇಲೆ ಪರಿಣಾಮ ಮಾತ್ರ ಅಲ್ಲ, ಈ ರಸಗೊಬ್ಬರದ ಮೇಲೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಗೊಬ್ಬರವನ್ನು ನಮ್ಮ ಮನೆಯಲ್ಲೇ ತಯಾರಿಸ್ಕೊಂಡು ನಾವು ಆ ಗೊಬ್ಬರದಿಂದಲೇ ಬೆಳೆಗಳನ್ನು ಬೆಳಿಬೇಕು ಅಂತ. ಈ ರೀತಿಯಾದ ಸಾವಯವದ ಗೊಬ್ಬರದ ತಯಾರಿಕೆ ಆಗ್ಬೋದು, ಕಾಂಪೋಸ್ಟ್ ಮಾಡೋದಾಗ್ಬೋದು, ನೀವು ಯಾವುದು ಮನೆಗಳಲ್ಲಿ ಪ್ರಯತ್ನ ಮಾಡಿಲ್ವಾ? ಸರ್, ಇನ್ನೂ ಮಾಡಿಲ್ಲ. ಅದನ್ನು ಮಾಡಬೇಕು ಅಂತ ಭಾಳ ಆಸೆ ಇದೆ ಸರ್. ಏಕೆ ಅಂತಂದರೆ ಒಂದು ಹೈನುಗಾರಿಕೆ ಮಾಡಿ ಒಂದು ಮೂರ್ನಾಲ್ಕು ಎತ್ತುಗಳನ್ನ ತಗೊಂಡು ನಮ್ಮ ಅದರಿಂದ ಸಗಣಿ ನಮ್ಮ ಇದು ಎರೆಹುಳಿನ ಗೊಬ್ಬರ ನಮ್ಮ ಬೆಳೆಗೆ ಹಾಕಾಗ ಭೂಮಿ ಫಲವತ್ತತೆಯೂ ಹೆಚ್ಚಿಗೆ ಆಗುತ್ತೆ, ಮತ್ತು ಹೈನುಗಾರಿಕೆನೂ ನಮಗೆ ಸಮೃದ್ಧಿಯಾಗಿರುತ್ತೆ ಅಂತ ಒಂದು ಆಶಾಭಾವನೆ ಇದೆ ಸರ್. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡಬೇಕು ಅಂತ ಇದ್ದೀನಿ ಸರ್. ಸತ್ಯಮೂರ್ತಿ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಒಳ್ಳೆ ಸೋನೆ ಮಳೆ ಬರ್ತಾ ಇದೆ ನೀವು ಈ ಪ್ರದೇಶದಲ್ಲಿ ವಾತಾವರಣದಲ್ಲಿ. ಸೋನೆ ಮಳೆ ಸದ್ದಿನೊಂದಿಗೆ ನಿಮ್ಮ ಹಾಡನ್ನು ಕೇಳಬೇಕು ಅಂತ ಆಸೆ. ತಂದನ್ನ ತಾನಾನ ಕೇಳು ಕೇಳು ನನ್ನ ಕಂದ ಉತ್ನಳ್ಳಿ ಮಾರಮ್ಮ, ನಿನ್ನ ಬಾಬುನಾದ ನಂಜುಂಡೇಶ್ವರನು ಓದು 3 ತಿಂಗಳಿಂದ ನನ್ನ ಬಟ್ಟೆ ಬಟ್ಟೆಗೆ ಸ್ವಲ್ಪ ನೀನು ಹಿಡಿತಲ್ಲವಲ್ವ, ಆ ತಲೆಯಲ್ಲಿ ನೆರಬಂದಿರೋಂಥ ಮುದಿನ ಸೌತಿಗಳನ್ನು ಕೂತಿದ್ದಾನಲ್ಲ, ಅವನ್ ಗಾವಾದ್ರೂ ಕಚ್ಚಾ ಬರದ, ಚೇಳಾದ್ರೂ ಕುಕ್ಕ ಬರದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಗಿಡಿಯ ಬರದ, ನಾಲ್ಕಾರು ಜಾರ ಬಂದು ನರಳಾಡಿ ಸಾಯ ಬರದ, ಒಟ್ನಲ್ಲ ತೊಡಿಯಲಿಲ್ಲ ಬರಲಿಲ್ಲ ತಂಗ್ಯಮ್ಮ ತಂದನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ನಂದನಾನ ತಾನಾನೋ. ಉತ್ತಳ್ಳಿ ಮಾರಮ್ಮನವರು ತನ್ನ ಅಕ್ಕನನ್ನು ಕರೆದು ಏನಂತ ಕೇಳ್ತಾ ಇದ್ದಾನಂದೆ, ನೋಡವ್ವ ತಂಗಿ, ನಿನ್ನ ಭಾವನಾದ ನಿಂಜುಂಡೇಶ್ವರನ ಓದು 3 ತಿಂಗಳಿಂದ ನನ್ನ ಹೊಟ್ಟೆ ಬಟ್ಟಿಗೆ ಸ್ವಲ್ಪ ನೀಡಿತಲ್ಲ, ಅಂಥದ್ರಲ್ಲಿ ಆ ಮುದಿ ನನ್ನ ಸೌತಿಗೆ ಹೊಲ್ಕೊಂಡು ಕೂತಿದ್ದಾನೆ, ಅವನ್ನ ಹೋಗಿ ಕರ್ಕೊಂಡು ಬಾರವ ಅಂದ್ಬಿಟ್ಟು ತನ್ನ ತಂಗಿಗೆ ಹೇಳ್ತಾಳೆ. ತಂಗಿ ತನ್ನ ಭಾವನ ಕರೆಯೋದು, ಬಾವಾ ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳದೆ ಪ್ರೀತಿಯುಳ್ಳರ ಸಿಂಹ ತನ್ನಾಡು, ಎದ್ದು ಬೀದಿಗೆ ಬಾರೋ ಮುದ್ದುಳ ಮುಖವ ತೋರೋ, ಅಂದಕ್ಕೆ ಎದ್ದು ಬಾರೋ ಚಂದಕ್ಕೆ ಎದ್ದು ಬಾರೋ, ಪಚ್ಚೆಯ ತನೆಗಳು ನೀನೇ, ಪಚ್ಚೆಯ ತನೆಗಳು ನೀನೇ, ಮೆಚ್ಚಿ ಮುಡಿಯೋಳು ನಾನೇ, ಮೆಚ್ಚಿ ಮುಡಿಯೋಳು ನಾನೇ, ಉನ್ನಾಳ ದಾಳ ದರಸೆ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನೋ. ಉತ್ತಳ್ಳಿ ಮಾರಮ್ಮನವರು ಕರೆಯೋದು 3 ಮಾತುಗಾಗಿ, ಕೂಗೋದು 3 ಮಾತು ಕೂಗಿ, ತನ್ನ ಭಾವನಾದ ನಿಂಡೇಶ್ವರನು ಹಿಂತಿರುಗಿದ ಬಂದು ಕಂಡು ಹಿಂತಿರುಗಿ ಬರುವಳ್ಳಲ್ಲೋ ರಂಬೆ ಉತ್ತನಳ್ಳಿ ಮಾರಿ ತಂದನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನೋ. ಸತ್ಯಮೂರ್ತಿ ಅವರೇ ನೋಡಿ, ಇದು ಪ್ರತಿಭೆಗಳು ಎಲ್ಲೆಲ್ಲಿ ಇರ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಷ್ಟೋ ಜನ ಈ ರೀತಿಯ ಪ್ರತಿಭೆಗಳು ಎಲೆಮರೆಕಾಯಿಗಳಾಗಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇರ್ತಾರೆ ಅಂತ ಹೇಳ್ಬೋದು. ತಮ್ಮ ಕುಟುಂಬ ಪರಿಸರದ ಹಿನ್ನೆಲೆಯಲ್ಲಿ ಆ ಪ್ರತಿಭೆಗಳು ಎಷ್ಟೋ ಬಾರಿ ಹೊರಗೆ ಬರೋದಕ್ಕಾಗ್ತಾನೆ, ಸಸಿಯಲ್ಲೇ ಚಿವುಟಿದ ಹಾಗೆ ಆಗಿರುತ್ತೆ. ಆದರೂ ಕೂಡ ನಿಮಗೆ ಈ ನಿಮ್ಮ ಸುತ್ತಮುತ್ತ ಒಳ್ಳೆ ಪ್ರಶಂಸೆ ದೊರೀತಾ ಇದೆ ನಿಮ್ಮ ಹಾಡಿಗೆ, ನಿಮ್ಮ ಗಾಯನಕ್ಕೆ. ನಿಮಗೆ ನಿಮ್ಮ ಜೀವನದಲ್ಲಿ ಕೃಷಿಯನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ತೃಪ್ತಿ ಇದೆಯಾ? ಕೃಷಿನೇ ತೃಪ್ತಿ ಸರ್, ನನ್ನ ಜೀವನ ಒಂದು ಅವಿಭಾಜ್ಯ ಅಂಗ ಕೃಷಿನೇ ಆಗಿದೆ ಸರ್. ಏಕೆಂತಂದ್ರೆ ಮುಂದಿನ ದಿನಗಳು ನಮಗೆ ಕೃಷಿನೇ ನಮಗೆ ಒಂದು ಮಾರ್ಗದರ್ಶನ. ಕೃಷಿಯಿಂದನೇ ಜೀವನ, ಕೃಷಿಯಿಂದನೇ ಬಾಳು, ಕೃಷಿಯಿಂದನೇ ಬೆಳಕು ಮತ್ತು ಬದುಕು. ಆ ರೀತಿ ಆಗಿದೆ ಸರ್. ನನ್ನ ಈ ಪ್ರತಿಭೆಗೆ ನಮ್ಮ ಕಂಪ್ಲಾಪುರ ಜನತೆ ಬಹಳ ಶ್ರಮ ಪಟ್ಟಿದ್ದಾರೆ ಸರ್. ಯಾವುದೇ ಒಂದು ಕಾರ್ಯಕ್ರಮ ಆದರೂ, ಯಾವುದೇ ಒಂದು ಮದುವೆ ಆದರೂ, ಯಾವುದು ಫಂಕ್ಷನ್ ಆದರೂ, ಈ ಆರ್ಕೆಸ್ಟ್ರಾಗಳಲ್ಲಿ ಮತ್ತು ಗಣಪತಿ ಫಂಕ್ಷನ್ಗಳಲ್ಲಿ ಕರೆದು ನನ್ನ ಒಂದಾರು ಹಾಡು ನಾನು ಮೂರ್ತಿ ಆಡಬೇಕು ಅಂದ್ಬಿಟ್ಟು ನನಗೆ ಸಭಾಂಗಣಕ್ಕೆ ಕರೆದು ನನಗೆ ಒಂದು ಅತಿ ಹೆಚ್ಚು ಪ್ರೀತಿ ಒಲವು ತೋರಿಸಿ ನನ್ನ ಕೈಯಲ್ಲಿ ಹಾಡು ಹೇಳಿಸ್ತಿದ್ರು ಸರ್. ಅದರಿಂದ ಕಂಪ್ಲಾಪುರದ ಜನತೆ ಮತ್ತು ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಒಂದು ಜನತೆಗೆ ಬಹಳ ಆಭಾರಿಯಾಗಿದ್ದೀನಿ ಸರ್ ನಾನು. ಒಳ್ಳೆಯದು ಸತ್ಯಮೂರ್ತಿ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಜೀವನ ಅದರ ಜೊತೆಗೆ ನಿಮ್ಮ ಪ್ರವೃತ್ತಿಯಾದ ಈ ಹಾಡಿನ ಬಗ್ಗೆನೂ ಕೂಡ ಮಾತಾಡಿದ್ರಿ. ಹಾಡಿ ನಮ್ಮನ್ನು ನಮ್ಮ ಜೊತೆಗೆ ಇವತ್ತು ನಮ್ಮ ಈ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರನ್ನು ಕೂಡ ನೀವು ರಂಜಿಸ್ತಾ ಇದ್ದೀರಿ. ಯಾರಾದರೂ ನಮ್ಮ ರೈತರು ಈ ಸಂದರ್ಶನವನ್ನು ಕೇಳಿ ನಿಮ್ಮ ಜೊತೆ ನೇರವಾಗಿ ಮಾತನಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅಂತಹ ರೈತರಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9905359574, 9935959574, 9900359574. ಮತ್ತು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್, ಜೈ ಜವಾನ್. ಒಳ್ಳೆಯದು, ನಮಸ್ಕಾರ ಸತ್ಯಮೂರ್ತಿ ಅವರ. ನಮಸ್ಕಾರ. ಇದುವರೆಗೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದಲ್ಲಿ ಸಮಗ್ರ ಕೃಷಿ ನಡೆಸುತ್ತಿರುವ ಕೆಜಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನಲ್ಲಿರುವ ರಂಗಸಮುದ್ರ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಮೇ 2, 2023 ಫೆಬ್ರವರಿ 29, 2024 ಪಹಣಿ ಹೊಂದಿರುವ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರ ಮಕ್ಕಳಿಗಾಗಿ 10 ತಿಂಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ತರಬೇತಿಯಲ್ಲಿ ಭಾಗವಹಿಸುವ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ರೈತರ ಮಕ್ಕಳಾಗಿರಬೇಕು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 18-30 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 18-33 ವರ್ಷ ಮತ್ತು ಮಾಜಿ ಸೈನಿಕರಿಗೆ 33-65 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ತಿಂಗಳ 22ನೇ ತಾರೀಕು. ಅರ್ಜಿ ಫಾರಂಗಳನ್ನು ತೋಟಗಾರಿಕೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಮೈಸೂರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ರಾಜ್ಯವಲಯ ಮೈಸೂರು ಇವರ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. ಇಲಾಖೆ ವೆಬ್ಸೈಟ್ https://horticulturdir.karnataka.gov.in ಈ ವೆಬ್ಸೈಟ್ನಲ್ಲಿ ಕೂಡ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ರಾಜ್ಯವಲಯ, ಕರ್ಜನ್ ಪಾರ್ಕ್, ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ 0821-2977-572. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2977-572. ಗಮನಿಸಿ, ಮೈಸೂರಿನ ರಂಗಸಮುದ್ರ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತರ ಮಕ್ಕಳ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 10 ತಿಂಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮೈಸೂರು ಜಿಲ್ಲಾ ಪಂಚಾಯತ್ನ ತೋಟಗಾರಿಕೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ತರಕಾರಿ ಕೃಷಿಗಳಲ್ಲಿ ಕಾಲಕಾಲಕ್ಕೆ ನೀರು, ಗೊಬ್ಬರ ನೀಡಿ ಆರೈಕೆ ಮಾಡಬೇಕಾದ ಅಗತ್ಯ ತೀರಾ ಅನಿವಾರ್ಯ ಆಗಿರುತ್ತೆ. ಅದೆಲ್ಲಾ ಕೆಲಸನ ಚೆನ್ನಾಗಿ ಮಾಡಿದ್ರೆ ಗುಣಮಟ್ಟದ ಇಳುವರಿ ಜೊತೆಗೆ ಉತ್ತಮ ಆದಾಯ ಕೂಡ ನಮ್ದಾಗುತ್ತೆ. ಬಿತ್ತನೆಯ ನಾಟಿ ಕಾಲ, ಬಿತ್ತನೆಗೆ ಬೇಕಾದ ಸೂಕ್ತ ತಳಿ, ಬಿತ್ತನೆ ಬೀಜದ ಪ್ರಮಾಣ, ನಾಟಿಯ ಅಂತರ, ಇವುಗಳಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ತರಕಾರಿ ಕೃಷಿಯಲ್ಲಿ ಸೋಲೋದಂತೂ ಖಂಡಿತ. ಈಗ ತರಕಾರಿ ಕೃಷಿನ ಆರಂಭ ಮಾಡಬೇಕಾದ್ರೆ ರೈತರು ಯಾವ ರೀತಿ ಕ್ರಮನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬದನೆ ನೆಟ್ಟಿರ್ತೀರಾ. ಬದನೆ ಹೂ ಬಿಡುವಂತಹ ಸಮಯದಲ್ಲಿ 2 PPM ಸಾಮರ್ಥ್ಯದ 2-4 D ಸಸ್ಯ ಪ್ರಚೋದಕವನ್ನು 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಿದ್ರೆ ಹೂವು ಉದುರೋದನ್ನು ತಡೆಗಟ್ಟಬಹುದು. ಬೆಂಡೆ ಬೀಜವನ್ನು ಬಿತ್ತನೆಗೆ ಮುನ್ನ 15 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಅಲಸಂದೆನ ಬಿತ್ತನೆ ಮಾಡೋದಕ್ಕೆ ಮೊದಲು ಬೀಜನ ರೈಸೋಬಿಯಂ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಇದಕ್ಕೆ ಬೇಕಾದ ಅಂಟು ದ್ರಾವಣವನ್ನು ಹೇಗೆ ತಯಾರಿಸಬೇಕು ಅಂದರೆ, 1/4 ಲೀಟರ್ ನೀರಿಗೆ 25 ಗ್ರಾಂ ಬೆಲ್ಲ ಅಥವಾ ಸಕ್ಕರೆನ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಅದು ಆರಿದ ನಂತರ 200 ಮಿಲಿಲೀಟರ್ ದ್ರಾವಣ ಮಾಡಿ ಬಳಸಿಕೊಳ್ಳಬಹುದಾಗಿದೆ. ಸೌತೆಕಾಯಿ ಬಳ್ಳಿಗಳಲ್ಲಿ ಶೀಘ್ರವಾಗಿ ಹೆಚ್ಚು ಹೂಗಳು ಬಿಟ್ಟು ಬೇಗನೆ ಕೊಯ್ಲಿಗೆ ಬರುವಂತೆ ಹಾಗೂ ಹೆಚ್ಚು ಇಳುವರಿ ಪಡಿಬೇಕು ಅಂದರೆ 250 ಮಿಲಿಗ್ರಾಂ ಇಥರೆಲ್ ದ್ರಾವಣವನ್ನು 1 ಲೀಟರ್ ನೀರಿಗೆ ಬೆರೆಸಿ ಬಳ್ಳಿಗಳಿಗೆ 2-4 ಎಲೆಗಳು ಬಂದ ನಂತರ 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಹಾಗಲಕಾಯಿ ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ ಅದರ ಬಳ್ಳಿಗಳನ್ನ ಚಪ್ಪರದ ಮೇಲೆ ಹರಡಬೇಕು. ಹೀರೆಕಾಯಿ ಬೆಳಿಬೇಕಾದ್ರೆ ಉತ್ತಮ ಮೊಳಕೆಗಾಗಿ ಬೀಜವನ್ನ ಬಿತ್ತೋದಕ್ಕೆ ಮುಂಚೆ 6 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಬಿತ್ತನೆ ಮಾಡಬೇಕು. ಇನ್ನು ತೊಂಡೆಕಾಯಿ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಹಿಂದಿನ ವರ್ಷದ ಬೆಳವಣಿಗೆಯ ಕಾಂಡದ ತುಂಡುಗಳನ್ನ ಕತ್ತರಿಸಿ ತೆಗಿಬೇಕು. ಇದರಿಂದ ಹೊಸ ತೊಂಡೆಕಾಯಿ ಬೆಳವಣಿಗೆ ಬರೋದಕ್ಕೆ ಅನುಕೂಲ ಆಗತ್ತೆ. ಮೆಣಸಿನಕಾಯಿ ಅಂದಮೇಲೆ ಹೂ ಉದುರೋದಂತೂ ಸಾಮಾನ್ಯ. ಈ ಹೂಗಳ ಉದುರುವಿಕೆಯನ್ನು ನಿಯಂತ್ರಿಸಬೇಕು ಅಂದರೆ ಹೂವಾಡೋ ಸಮಯದಲ್ಲಿ 50 ಮಿಲಿಲೀಟರ್ ಪ್ಲಾಮಾ 6 ಇದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಪ್ರತಿ ತರಕಾರಿಗೂ ಕೂಡ ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ ಅದರ ಹಿಂದೆ ನಮ್ಮ ಶ್ರಮ ಇದ್ದೇ ಇರಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ.